ಸಿಂಪರಣೆ ಮಾಡಬೇಕು. ಅದಾದಮೇಲೆ ಒಂದು ತಿಂಗಳಾದಮೇಲೆ ನೆಕ್ಸ್ಟು ನಮಗೆ ಫ್ಲವರಿಂಗ್ ಆಗೋ ಟೈಮ್ದಲ್ಲಿ ಅಥವಾ ಈ ಕಾಯಿ ಕಟ್ಟುವ ಹಂತದಲ್ಲಿ ಅವಾಗ ಒಂದ್ಸಾರಿ ಅವರು ಸಿಂಪರಣೆ ಮಾಡಬೇಕು. ಒಂದು ಎರಡು ಮೂರು ಸಿಂಪರಣೆಗಳನ್ನು ತಗೊಂಡ್ರೆ ಅಲ್ಲಿ ಎರಡು ರೀತಿಯಾದಂಥ ಒಂದು ಅನುಕೂಲ ಆಗುತ್ತೆ. ಒಂದು, ಪೋಷಕಾಂಶಗಳನ್ನು ನಿಗದಿತ ಪ್ರಮಾಣದಲ್ಲಿ ಸಮರ್ಪಕವಾಗಿ ನಾವು ಬೆಳೆಗಳಿಗೆ ಪೂರೈಸಿದಂತೆ ಆಗುತ್ತೆ. ಎರಡನೇದಾಗಿ ಮಳೆ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ನೀರನ್ನು ನಾವು ಸ್ಪ್ರೇ ಮೂಲಕ ಕೊಡೋದ್ರಿಂದ ಅಲ್ಲಿ ಆ ತೇವಾಂಶದ ಮಟ್ಟವನ್ನು ನಾವು ಬೆಳೆಗಳಲ್ಲಿ ಒಂದು ನಿರ್ವಹಣೆ ಮಾಡಿದಂಗೆ ಅಥವಾ ತೇವಾಂಶವನ್ನು ಸಂರಕ್ಷಣೆ ಮಾಡಿದಂಗೆ ನಮಗೆ ನಮ್ಮ ರೈತ ಬಾಂಧವರಿಗೆ ಒಂದು ಅನುಕೂಲ ಆಗುತ್ತೆ. ಸೊ ಹೀಗಾಗಿ ಈ ಒಣ ಬೇಸಾಯದ ಬೆಳೆಗಳಲ್ಲಿ, ಒಣ ಬೇಸಾಯದ ಪ್ರದೇಶಗಳಲ್ಲಿ ನಾವು ಈ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನು ಆ ಬೆಳೆಯ ಜೀವಿತಾವಧಿಯಲ್ಲಿ ಬಿತ್ತನೆ ಆದ ಮೇಲೆ ಪ್ರತಿ ತಿಂಗಳಿಗೆ ಒಂದೊಂದು ಮೂರು ಸಿಂಪರಣೆಯನ್ನು ತೆಗೆದುಕೊಂಡಾಗ ಒಂದು ಮಳೆಯ ಪ್ರಮಾಣ ಕಡಿಮೆ ಆದರೂ ಸಹ ಬೆಳೆಯ ಇಳುವರಿಯಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಆಗದೇ ಇರತಕ್ಕಂಥ ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ನಾವು ಕಂಡುಕೊಂಡಿದ್ದೀವಿ. ಅಂದರೆ ನಮ್ಮ ಕೃಷಿ ಬೆಳೆಗಳಿಗೆ ಹೆಚ್ಚಾಗಿ ಈ ಒಂದು ಪೋಷಕಾಂಶಗಳಾಗಿರ್ಬೋದು, ಲಘು ಪೋಷಕಾಂಶಗಳಾಗಿರ್ಬೋದು ಸಿಗಬೇಕಂತಂದರೆ ಇದರಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸ್ಬೇಕಂತ ಹೇಳ್ತೀರಾ? ನೀರಿನಲ್ಲಿ ಕರಗುವಂಥ ಗೊಬ್ಬರಗಳನ್ನ ಬಳಸಿದ್ರೆ ಉತ್ತಮ ಅಂತ ಹೇಳ್ತೀರಾ, ಅಥವಾ ಅಂದರೆ ಮಣ್ಣಿಗೆ ಹಾಕುವಂಥ ಗೊಬ್ಬರಗಳನ್ನ ಉಪಯೋಗಿಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಇನ್ನೂ ಒಳ್ಳೆಯದಂತಂದರೆ ದ್ರವ ರೂಪದ ಗೊಬ್ಬರಗಳನ್ನ ಉಪಯೋಗ ಮಾಡ್ಕೊಂಡ್ರೆ ಒಳ್ಳೇದಂತ ಹೇಳ್ತೀರಾ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇದು ಇವತ್ತಿನ ದಿವಸದಲ್ಲಿ ನಮ್ಮ ರೈತರಿಗೂ ಒಂದು ಕನ್ಫ್ಯೂಷನ್ ಇದೆ. ಇವತ್ತಿನ ದಿವಸ ರಾಸಾಯನಿಕ ಗೊಬ್ಬರಗಳನ್ನು ಹಾಕಲಿಕ್ಕೆ ಹೇಳ್ತಾರೆ, ಅದಾದಮೇಲೆ ಸಿಂಪರಣೆ ಮಾಡಲಿಕ್ಕೆ ಹಾಕ್ತಾರೆ ಹೇಳ್ತಾರೆ. ಸೊ ಎರಡೆರಡು ಪದ್ಧತಿಗಳನ್ನು ನಾವು ಒಟ್ಟಿಗೆ ಯಾವ ರೀತಿ ತೊಗೊಂಡು ಹೋಗೋದು, ಖರ್ಚು ಜಾಸ್ತಿ ಆಗಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದಕ್ಕೆ ನಾನು ಯಾವ ರೀತಿ ಹೇಳ್ತೀನಿ ಅಂತಂದರೆ, ಈಗ ನಾವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಒಂದು ಬೆಳೆಗೆ ನಾವು ಆ ರಾಸಾಯನಿಕ ಗೊಬ್ಬರಗಳ ಶಿಫಾರಸು ಮಾಡಿರ್ತೀವಿ. ಈಗ ನಾನು ಇಲ್ಲಿ ಹೇಳೋದೇನು ಅಂದರೆ 50% ಅವರು ಮಣ್ಣಿನ ಜೊತೆ ಮಿಶ್ರಣ ಮಾಡಲಿ ಬಿತ್ತನೆ ಮಾಡುವಾಗ, ಸಾರಜನಕ, ರಂಜಕ, ಪೊಟ್ಯಾಷು, ಅದರ ಜೊತೆಯಲ್ಲಿ ಜಿಂಕು ಮತ್ತು ಬೋರಾನು. ಇತ್ತೀಚಿನ ದಿನಗಳಲ್ಲಿ ಜಿಂಕು ಅದು ಭೂಮಿಯಲ್ಲಿ ಕಡಿಮೆ ಇರೋದ್ರಿಂದ ಎಲ್ಲ ಕಡೆಯೂ ನಾವು ಜಿಂಕಿನ ಒಂದು ಕೊರತೆಯ ಲಕ್ಷಣಗಳನ್ನು ಕಾಣ್ತಾ ಇದ್ದೀವಿ. ಸೊ ಜಿಂಕು ಮತ್ತು ಸಾರಜನಕ, ರಂಜಕ, ಪೊಟ್ಯಾಷು 50% ಅವರು ಭೂಮಿಗೆ ರಾಸಾಯನಿಕ ಗೊಬ್ಬರಗಳ ಮೂಲಕ ಮಿಶ್ರಣ ಮಾಡಲಿ. ರಿಮೇನಿಂಗ್ ಇನ್ನೂ 50% ಅವರು ಮೇಲ್ಗೊಬ್ಬರವನ್ನಾಗಿ ಕೊಡದಿರುವ ಬದಲಾಗಿ ನೀರಿನಲ್ಲಿ ಕರಗುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಅವರು ಎರಡು ಹಂತದಲ್ಲಿ ಅವರು ಸಿಂಪರಣೆ ಮಾಡಿದ್ದಾದರೆ ಖಂಡಿತವಾಗಿಯೂ ಅವರು ಒಂದು ಒಳ್ಳೆಯ ಬೆಳೆಯನ್ನು ತೆಗಿಬೋದು, ಮತ್ತು ಇಳುವರಿಯಲ್ಲಿಯೂ ಸಹ ಅವರು ವ್ಯತ್ಯಾಸ ನೋಡ್ಬೋದು. ಸೊ ಅಲ್ಲಿ ನಾವು ಎರಡನ್ನೂ ಉಪಯೋಗಿಸಿದಂಗೆ ಆಗುತ್ತೆ. ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳದ ಪ್ರಮಾಣ ಕಡಿಮೆ ಆಗೋದ್ರಿಂದ ಭೂಮಿಯಲ್ಲಿ 50% ರಾಸಾಯನಿಕ ಗೊಬ್ಬರಗಳನ್ನು ಮಿಶ್ರಣ ಮಾಡಿರೋದ್ರಿಂದ ಅವರಿಗೆ ಖರ್ಚಿನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಆ ಬೆಳೆಗಳನ್ನೂ ಸಹ ಬೇಸಾಯದ ಬೆಳೆಗಳನ್ನು ಅವ್ರು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಳುವರಿಯಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಆಗೋದಿಲ್ಲ. ಅಂದರೆ ನೀರಿನಲ್ಲಿ ಕರಗುವಂಥ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಪ್ರತಿಯೊಂದು ಬೆಳೆಗಳ ಮೇಲೆ ನಾವು ಬಳಸ್ಬೋದಾ ಸರ್? ಪ್ರತಿಯೊಂದು ಬೆಳೆಗಳು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಯಥೇಚ್ಛವಾಗಿ ಈ ದ್ರವರೂಪದ ಅಥವಾ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನು ಈ ತೋಟಗಾರಿಕಾ ಬೆಳೆಗಳಿಗೆ ಹೇಳ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಒಣ ಬೇಸಾಯದ ಬೆಳೆಗಳಿಗೂ ಹೇಳ್ತಾ ಇದ್ದೀವಿ. ಉದಾಹರಣೆಯಾಗಿ ತೊಗರಿ ಆಗಿರ್ಬೋದು, ಆಮೇಲೆ ಕಡಲೆ ಆಗಿರ್ಬೋದು, ನೆವಣಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇಂಥ ಒಣ ಬೇಸಾಯದ ಬೆಳೆಗಳಿಗೂ ಸಹ ನಾವು ಶಿಫಾರಸು ಮಾಡ್ತಾ ಇದ್ವಿ. ಯಾಕಂದರೆ ನಾವು ತೋಟಗಾರಿಕಾ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತೀವಿ, ಅಥವಾ 1/2 kg ಅಥವಾ 1 kg ರೂಪದಲ್ಲಿ ಕೊಡ್ತೀವಿ. ಬಟ್ ಬೇಸಾಯದ ಬೆಳೆಗಳಿಗೆ ನಾವು ಕ್ವಿಂಟಾಲ್ದ ರೂಪದಲ್ಲಿ ಗೊಬ್ಬರಗಳನ್ನು ಕೊಡ್ತೀವಿ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳಿಗೆ ರಾಸಾಯನಿಕ ಗೊಬ್ಬರಗಳು ಬೇಕು. ಸೊ ಹೀಗಾಗಿ ಮ್ಯಾಕ್ಸಿಮಮ್ ತೋಟಗಾರಿಕಾ ಬೆಳೆಗಳಿಗೆ ನಾವು ಇದು ಈ ರಾಸಾಯನಿಕ ಗೊಬ್ಬರಗಳನ್ನು ಸಿಂಪರಣೆ ಮಾಡೋದ್ರ ಮೂಲಕ ಒಂದು ಉತ್ತಮವಾದಂಥ ಇಳುವರಿಯನ್ನು ನಮ್ಮ ರೈತ ಬಾಂಧವರು ತೆಗೆದುಕೊಳ್ತಾ ಇದ್ದಾರೆ. ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳಲ್ಲಿ ಈ ಸಾವಯವ ಕೃಷಿ ಮಾಡೋಂಥ ನಮ್ಮ ಕೃಷಿಕರು ಈ ಜೀವಾಮೃತ ಈ ರೀತಿ ಮಾಡಿ ಬೆಳೆಗಳಿಗೆ ಕೊಡ್ತಾ ಇದ್ದಾರೆ ಸರ್. ಆ ಒಂದು ಜೀವಾಮೃತದಲ್ಲಿ ಅಂದರೆ ಬೆಳೆಗಳಿಗೆ ಪೋಷಕಾಂಶಗಳು ಸಿಗ್ತಾವಂದ್ರೆ ತಪ್ಪಾಗಲಾರ್ದಲ್ಲ ಸರ್? ಖಂಡಿತವಾಗಿಯೂ ನಾವು ಅದನ್ನು ಹೇಳೋದು, ಈ ಜೀವಾಮೃತ ಪಂಚಾಮೃತಗಳನ್ನೆಲ್ಲ ರೈತರು ಏನು ಮಾಡ್ತಾರೆ, ಈಗ ಆಲ್ರೆಡಿ ಉಪಯೋಗಿಸ್ತಾ ಇದ್ದಾರೆ ಅವರು. ಸೊ ಅದನ್ನು ಏನು ಮಾಡಬೇಕು ಅಂತಂದರೆ, ಈಗ ಜೀವಾಮೃತ ಪಂಚಾಮೃತಗಳನ್ನು ನೀರಿನ ಜೊತೆ ಮಿಶ್ರಣ ಮಾಡಿ ಅದನ್ನು ಸ್ವಲ್ಪ ಸೂಸಿ ಆ ಬರ್ತಕ್ಕಂಥ ಲಿಕ್ವಿಡನ್ನು ಅವರು ಹನಿ ನೀರಾವರಿ ಮೂಲಕ, ತುಂತುರು ನೀರಾವರಿ ಮೂಲಕ ಕೊಟ್ಟರೆ ಅದೇ ಸಾವಯವ ದ್ರವರೂಪದ ಗೊಬ್ಬರಗಳ ಬಳಕೆ. ಯಥೇಚ್ಛವಾಗಿ ನಮ್ಮ ರೈತರು ಇಂಥ ಜೀವಾಮೃತ ಪಂಚಾಮೃತಗಳನ್ನು ಚೆನ್ನಾಗಿ ನೀರಿನ ಜೊತೆ ಮಿಶ್ರಣ ಮಾಡಿ ಅದು ಯಾವುದೇ ರೀತಿಯಾಗಿ ನಾನು ಸೂಸಲಿಕ್ಕೆ ಯಾಕೆ ಹೇಳಿದೆ ಅಂದರೆ ಡ್ರಿಪ್ಪರ್ಗಳು ಬ್ಲಾಕ್ ಆಗಬಾರ್ದು. ಸೊ ಹೀಗಾಗಿ ಆ ಸೂಸುವಿಕೆಯ ನೀರನ್ನು ಹನಿ ನೀರಾವರಿ ಮೂಲಕ, ತುಂತುರು ನೀರಾವರಿ ಮೂಲಕ ಕೊಡೋದ್ರಿಂದ ಸಾವಯವ ಪದ್ಧತಿಯಲ್ಲಿಯೂ ಸಹ ದ್ರವರೂಪದ ಸಾವಯವ ಗೊಬ್ಬರಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಆ ಪದ್ಧತಿಯನ್ನು ಉಪಯೋಗಿಸಲಿಕ್ಕೆ ತುಂಬ ಅನುಕೂಲ ಆಗುತ್ತೆ.

ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು ಅಪ್ಪ ಕಳಸಯ್ಯ ಹೊಸ ತೇರು ಅಪ್ಪ ಕಳಸಯ್ಯ ಹೊಸ ತೇರು ಬರುವಾಗ ಅಪ್ಪ ಕಳಸಯ್ಯ ಹೊಸ ತೇರು ಬರುವಾಗ ಆಕಾಶದ ಗಂಟೆ ನುಡಿದಾವೋ ಆಕಾಶದ ಗಂಟೆ ನುಡಿದಾವೋ ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಟ್ಟೆ ಬಲಗೈಲಿ ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು ಹೊನ್ನ ಬಿತ್ಯಾರೋ ಹೊಳಿಸಾಲ ಹೊನ್ನ ಬಿತ್ಯಾರೋ ಹೊಳಿಸಾಲ ಹೊನ್ನ ಬಿತ್ಯಾರೋ ಹೊಳಿಸಾಲ ಹೊನ್ನ ಬಿತ್ಯಾರೋ ಹೊಳಿಸಾಲ ಹೊನ್ನ ಬಿತ್ಯಾರೋ ಹೊಳಿಸಾಲ ಜನಪದ ಗೀತೆ ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ. ಹೆಸರು ಬೆಳೆಯ ಬೇಸಾಯ ಕ್ರಮಗಳು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ಇದರಲ್ಲಿ SP16 ತಳಿ ಇದೆ. ಇದನ್ನ ಎಕರೆಗೆ 6-8 kg ಬಿತ್ತನೆ ಬೀಜ ಬಳಸಬೇಕು. ಸಾಲಿನಿಂದ ಸಾಲಿಗೆ 12 ಅಂಗ್ಲ ಹಾಗೂ ಗಿಡದಿಂದ ಗಿಡಕ್ಕೆ 4 ಅಂಗ್ಲ ಅಂತರ ನೀಡಿ ಬಿತ್ತನೆ ಮಾಡಬೇಕು. ಬಿತ್ತನೆ ಸಂದರ್ಭದಲ್ಲಿ ಎಕರೆಗೆ ಬೇಕಾಗುವ ಬೀಜಕ್ಕೆ 200 ಗ್ರಾಂ ರೈಜೋಬಿಯಂ ಹಾಗೂ 200 ಗ್ರಾಂ PSB ಅಂಟು ದ್ರಾವಣ ಬಳಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಎಕರೆಗೆ 3 ಟನ್ ಸಾವಯವ ಗೊಬ್ಬರವನ್ನು ಬಿತ್ತನೆಗೆ 2-3 ವಾರಗಳ ಮುಂಚೆ ನೀಡಬೇಕಾಗುತ್ತೆ. ಎಕರೆಗೆ 5 kg ಸಾರಜನಕ, 10 kg ರಂಜಕ ಹಾಗೂ 10 kg ಪೊಟ್ಯಾಷ್ ಅನ್ನ ಬಿತ್ತನೆ ಸಮಯದಲ್ಲಿ ನೀಡಬೇಕಾಗುತ್ತೆ. ಬಿತ್ತಿದ ದಿವಸ ಅಥವಾ ಮಾರನೇ ದಿವಸ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮೆಥಾಲಿನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೀಟ ಮತ್ತು ರೋಗಬಾಧೆ ಕಂಡುಬಂದಾಗ ಮಾತ್ರ ತೆಗೆದುಕೊಳ್ಬೇಕು. ಎಲೆ ಜಿಗಿ ಹುಳು ಸಸ್ಯ ಏನು ಹತೋಟಿಗೆ 1.7 ಮಿಲಿಲೀಟರ್ ಡೈಮೀಥಿಯೇಟ್ 30 EC 250 ಲೀಟರ್ ಸಿಂಪರಣ ದ್ರಾವಣದೊಂದಿಗೆ ಸಿಂಪಡಿಸಬೇಕಾಗುತ್ತೆ. ಬೂದಿ ರೋಗದ ಹತೋಟಿಗೆ ಕಾರ್ಬನ್ ಡೈಸಿಮ್ 50 WP 1 ಗ್ರಾಂನಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರ ಜೊತೆಗೆ ಉದ್ದು ಬೆಳೆಯನ್ನು ಬೆಳೆತಕ್ಕಂಥ ರೈತರು ಯಾವ ರೀತಿ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಳ್ಬೇಕಪ್ಪ ಅಂದರೆ ಉದ್ದಿನ ಬೆಳೆಯಲ್ಲಿ ಕರಂಗಾವ್ 3T9 ರಶ್ಮಿ ಅಂದರೆ LBG 625 ತಳಿಗಳಿದ್ದು ಇನ್ನು ಬೀಜಗಳ ಪ್ರಮಾಣ ಪ್ರತಿ ಎಕರೆಗೆ 8-10 kg ಬಿತ್ತನೆ ಬೀಜ ಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ 12 ಅಂಗ್ಲ ಹಾಗೂ ಗಿಡದಿಂದ ಗಿಡಕ್ಕೆ 4 ಅಂಗ್ಲ ಅಂತರವನ್ನು ನೀಡಿ ಬಿತ್ತನೆ ಮಾಡಬೇಕು. ಬಿತ್ತನೆಗೆ ಮುಂಚಿತವಾಗಿ ಬರ ನಿರೋಧಕ ಗುಣ ಹೆಚ್ಚಿಸಲು 2% ರಕ್ಸಾಲಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1/2 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಕನಿಷ್ಠ 7 ತಾಸು ಒಣಗಿಸಬೇಕು. ನಂತರ ಎಕರೆಗೆ ಬೇಕಾಗುವಷ್ಟು ಬೀಜಕ್ಕೆ 200 ಗ್ರಾಂ ರೈಜೋಬಿಯಂ ಹಾಗೂ 200 ಗ್ರಾಂ PSB ಅಂಟು ದ್ರಾವಣ ಬಳಸಿಕೊಂಡು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಎಕರೆಗೆ 3 ಟನ್ ಸಾವಯವ ಗೊಬ್ಬರವನ್ನು ಬಿತ್ತನೆಗೆ 2-3 ವಾರಗಳ ಮುಂಚೆ ಕೊಡಬೇಕಾಗುತ್ತೆ. ಎಕರೆಗೆ 5 kg ಸಾರಜನಕ, 10 kg ರಂಜಕ ಹಾಗೂ 10 kg ಪೊಟ್ಯಾಷ್ ಅನ್ನ ಬಿತ್ತನೆ ಸಮಯದಲ್ಲಿ ನೀಡಬೇಕು. ಬಿತ್ತಿದ 2 ದಿನಗಳೊಳಗಾಗಿ ಪ್ರತಿ ಎಕರೆಗೆ 0.8 ಲೀಟರ್ ಪ್ಲುಕ್ಲೋರಾಲಿನ್ 45 EC ಅಥವಾ 1.2 ಲೀಟರ್ ಅಲಕ್ಲೋರ್ 50 EC ಕಳೆನಾಶಕಗಳನ್ನು 30 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಕಳೆ ನಿರ್ವಹಣೆಯನ್ನು ಕೈಗೊಳ್ಳಬಹುದು. ಇನ್ನು ಸಸ್ಯ ಸಂರಕ್ಷಣಾ ಕ್ರಮಗಳಂದರೆ ಸಸ್ಯ ಸಂರಕ್ಷಣಾ ಕ್ರಮಗಳಲ್ಲಿ ಕೀಟ ಮತ್ತು ರೋಗಬಾಧೆ ಕಂಡುಬಂದಾಗ ಮಾತ್ರ ತೆಗೆದುಕೊಳ್ಬೇಕು. ಎಲೆ ಜಿಗಿ ಹುಳು ಸಸ್ಯ ಹೇನು ಹತೋಟಿಗೆ 1.7 ಮಿಲಿಲೀಟರ್ ಡೈಮೀಥಿಯೇಟ್ 30 EC 250 ಲೀಟರ್ ಸಿಂಪರಣ ದ್ರಾವಣದೊಂದಿಗೆ ಸಿಂಪಡಿಸಬೇಕು. ಬೂದಿ ರೋಗದ ಹತೋಟಿಗೆ ಕಾರ್ಬನ್ ಡೈಜಿಮ್ 50 WP 1 ಗ್ರಾಂನಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ರೈತರಿಗೆ ಸಲಹೆ ಕೇಳಿದ್ರಿ. ಇದೊಂದು ಪ್ರಕರಣ. ಹಲೋ ಕಿಸಾನ್ ವಾಣಿ ನೇರ ಫೋನಿನ